700 ಲಿಂಕ್ಸ್ ಮೇಸ್ ಅಂತ ಅದೊಂದು ಬಿಲ್ಡಿಂಗ್ ಕಟ್ಟಿನ್ರಿ. ಈಗ ಚಲೋ ನಡೆದರಿ. ಈಗ ತಾವು ಒಂದು ಬಾರಿ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಉತ್ಪನ್ನ ಆಗ್ತದೆ ಮತ್ತು ಅಲ್ಲಿವರೆಗೆ ಎಷ್ಟು ಖರ್ಚಾಗ್ತದೆ ರೀ? ಆ ಶೆಡ್ ಕಟ್ಟಲಕ್ಕ ಒಂದು 8 ಲಕ್ಷ ಖರ್ಚು ಮಾಡೀನಿ ರೀ. 8 ಲಕ್ಷ ಖರ್ಚು ಮಾಡೀನಿ. ಈಗ ಈಗ ಚಾಲು ಮಾಡಿ ಈಗ ಆಗ್ಯದಂದ್ರೆ ಒಂದು ಸಾರಿ ಇದು ಮಾಡಿದ್ರೆ ಒಂದು ಸಾರಿ ಕಟಾವು ಮಾಡಿದ್ರೆ 7 ಲಕ್ಷದ ಮಾಲ್ ಹಾಕದ್ರಿ. ಒಂದು ಸಾರಿ ಕಟಾವು ಮಾಡಿದ್ರೆ 7 ಲಕ್ಷದ ಮಾಲ್ ಹಾಕದ್ ಅಂದ್ರೆ ಪ್ರತಿ 2 ತಿಂಗಳಿಗೆ ಕಟಾವು ಮಾಡ್ತೇವೆ ನಾವು. ಪ್ರತಿ 2 ತಿಂಗಳಿಗೊಮ್ಮೆ 2 ಲಕ್ಷ ರೂಪಾಯಿ ತಾವು ಉತ್ಪಾದನೆ ಮಾಡ್ತಾ ಇದ್ದೀರಿ. ಏನು ರೇಷ್ಮೆ ತಾವು ಮಾಡ್ತಾ ಇದ್ರಿ? ಇದರೆಲ್ಲ ಮಾಹಿತಿ ತಮಗೆ ಯಾರು ನೀಡಿದ್ರಿ? ಸರ್, ಇಲ್ಲಿ ನಮ್ಗೆ ಇಲಾಖೆಯವರು ರೇಷ್ಮೆ ಇಲಾಖೆಯ ಸರ್ ಅದಾರೆ, ಬಿರಾದಾರ ಸರ್ ಅದಾರೆ, ಅವರು ಗೋರುಂಡ ಸರ್, ತಾಲೂಕು ಆಫೀಸರ್ ಗೋರುಂಡ ಸರ್ ಅದಾರೆ. ರೇಷ್ಮೆ ಇಲಾಖೆಯವರು ಪ್ರತಿದಿನ ನಮ್ಮ ಹೊಲಕ್ಕೆ ನಾವು ಹುಳ ಮರಿ ತಂದೇವು ಅಂದ್ರೆ ಅವ್ರು ದಿನ ನಮ್ಮ ತೋಟಕ್ಕೆ ಬಂದು ಅದು ಹುಳಕ್ಕೆ ಹಿಂಗೆ ಅದ ಹಿಂಗೆ ಅದ ಎಲ್ಲ ಥರ ಮಾಹಿತಿ ಹೇಳಕ್ಕಾರಿ. ಅದ್ರ ಪ್ರಕಾರ ನಾವು ಮಾಡ್ತೇವೆ. ಅವ್ರಿಗೇನು ನಾವು ರೊಕ್ಕ ಖರ್ಚು ಏನಿಲ್ಲ ರೀ, ಅವ್ರು ಸರೇ ಬರ್ತಾರೆ ಅವರು. ಮತ್ತು ನಾವು ಏನು ಚಾಕಿ ಸೆಂಟ್ರಿಂದ ಹುಳ ತೊಗೊಂಬರ್ತೇವೆ ರೀ, ಅವು ಅರ್ಧ ಖರ್ಚು ಮತ್ತು ಗೋರುಂಟ್ರದವ್ರು ನಮ್ಗೆ ಹೊಳಿ ಕೊಡ್ತಾರೆ, ನಮ್ಮ ಅಕೌಂಟಿಗೆ ರೊಕ್ಕ ಜಮಾ ಆಕಾವು, ಅದು ಚಲೋ ಅದ್ರಿ. ಈಗ ರೇಷ್ಮೆ ಇಲಾಖೆಯವರು ತಮ್ಮನ್ನು ಮೊದಲು ಸಂಪರ್ಕ ಮಾಡಿದ್ರೆ ಅಥವಾ ಬೇರೆ ರೈತರು ನಿಮಗೆ ಸಂಪರ್ಕ ಮಾಡಿದ್ರೆ ಅಥವಾ ನೀವೇ ರೇಷ್ಮೆ ಮಾಡಬೇಕು ಅಂತ ಇಲಾಖೆಯವ್ರನ್ನ ಭೇಟಿ ಹೇಳಿದ್ರು? ಹಾಂ ಸರ, ನಾನು ಉಳ್ಳಾಗಡ್ಡಿ ಭಾಳ ಬೆಳೀತಿದ್ವಿ ನಮ್ಮ ಹೊಲ್ದಾಗ. ಉಳ್ಳಾಗಡ್ಡಿ ಭಾಳ ಬೆಳೀತಿದ್ವಿ, ಬೆಳೆದಕ್ಕೆ ಸ್ವಲ್ಪ ಏನೋ ಉಳ್ಳಾಗಡ್ಡಿ ಭಾಳ ಹೈರಾಣ ಅನಿಸ್ತು. ಹೈರಾಣಾಗಿ ಸ್ವಲ್ಪ ಸಾಲದ ಬಾಧೆ ಏನೋ ಹೆಚ್ಚಾಯ್ತು ರೀ. ನಮ್ಮ ಹಳ್ಳಿ ರೈತರು ಅದರಲ್ಲಿ ರೇಷ್ಮೆ ಮಾಡಿದವರು ಇದ್ದರು, ಅವರು ಅದ್ರ ಮೇಲೆ ಅವರು ಭಾಳ ಚಲೋ ಅನಿಸ್ತಾರೆ. ಅವರು ನಾವು ಉಳ್ಳಾಡಿ ಹೆಚ್ಚು ನಾವು ಬರೀ ಹೇಳಿ ಆಗೋದು, ಅವರು ರೇಷ್ಮೆ ಚಲೋ ರೊಕ್ಕ ತೊಳ್ಕತ್ತಾರೆ. ಅವ್ರು ಹೋಗಿ ಸಂಪರ್ಕ ಮಾಡಿದೆ. ಮಾಡೋಣ. ಅವ್ರೇನೋ ಇಲಾಖೆಯವ್ರಿಗೆ ಅವ್ರು ಭೇಟಿ ಮಾಡಿದ್ರು, ಇಲಾಖೆಯವ್ರು ನಮಗೆ ಭೇಟಿ ಮಾಡಿದರು. ಇಲಾಖೆಯವರು ನಮಗೆ ಭಾರಿ ಹೆಲ್ಪ್ ಮಾಡಿದರು. ನಮ್ಮಲ್ಲಿ ಇಲ್ಲ ಸರ್, ನಾನು ಉಳ್ಳಾಡಿ ಹೆಚ್ಚಿ ನಾನು ಭಾಳ ಹೇಳಿನಿ, ರೇಷ್ಮೆ ಮಾಡೋದು ತೊಂದರೆ ಅದ ನನಗೆ ಆಗೋದಿಲ್ಲ. ಇಲ್ಲ, ಅವರೇ ರೇಷ್ಮೆ ಇಲಾಖೆ ಸರ್ ಬಂದು ಬ್ಯಾಂಕಿಗೆ ಬಂದು ಮ್ಯಾನೇಜರ್ ಭೇಟಿ ಮಾಡಿಸಿ, ಒಳ್ಳೆಯ ರೈತ ಅದಾನ, ಇವಾಗ ಲೋನ್ ಕೊಡ್ರಿ, ಮನೆ ಕಟ್ತಾನೆ, ಭಾರಿ ಅತ್ಯುತ್ತ ರೈತ ಅದಾನ, ಇವಾಗ ಅವ್ರು ಹೇಳಿದ್ರಿ. ಅವ್ರು ಲೋನ್ ಕೊಟ್ಟರು, ನಾ ಮನೆ ಕಟ್ಟೀನಿ. ಈ ಮೊನ್ನೆ ಒಂದೇ ಕಟ್ಟೋಕೆ ಈಗ ಅರ್ಧ ಹೊಲಕ್ಕೆ 1 ಲಕ್ಷದಾಗ್ಯದ. ಏನೋ ಅರ್ಧ ಹೊಲ ಅದ, ಅದು ಒಳ್ಳೆಯ ಇದು, ಒಂದು 4-6 ಮಂದಿ ಕೆಲಸ ಆರಾಮ ಮಾಡ್ಬೋದು. ಈಗ ರೇಷ್ಮೆದು ತಾವು ಏನು ಹಿಪ್ಪು ನಿರ್ಣಯ ಕಟಾವು ಮಾಡ್ತೀರಿ ಮತ್ತು ಆ ರೇಷ್ಮೆ ಹುಳುಗಳನ್ನು ತಾವು ಬಾಗೇವಾಡಿ ಹತ್ರ ಯಾವ್ರಿಂದ್ರಿ? ಬಾಗೇವಾಡಿ ಹತ್ರ ನಾಗೂರ್ ಹತ್ತೈತೆ. ನಾಗೂರಿಂದ ನಾಗೂರು ಚಾಕಿ ಸಾಕಾಣಿಕಾ ಕೇಂದ್ರದಿಂದ ತಾವು ಚಾಕಿ ಮರಿಗಳನ್ನು ತರ್ತೀರಿ, ತಂದು ಇಲ್ಲಿ ಸಾಕಾಣಿಕೆ ಮಾಡ್ತೀರಿ. ಅದು ಯಾವ ರೀತಿಯಿಂದ ತಾವು ತಪ್ಪಲನ್ನು ಕಟಾವು ಮಾಡ್ತೀರಿ, ಯಾವ ರೀತಿ ಮೇಯಿಸ್ತೀರಿ? ನಮ್ಗೆ ಆ ತರುವಾಗಿನಿಂದ ಒಂದು ಗೂಡು ಕಟ್ಟಿ ಮಾರಾಟವಾಗುವವರೆಗೂ ಏನು ಹಂತ ಹಂತವಾಗಿ ತಾವು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ನಮಗೆ ವಿವರವಾಗಿ ತಿಳಿಸ್ರಿ. ಅದು ತಂದ್ಗಳೇ ಒಂದು 3 ದಿನ ಮೇಯ್ತದೆ ರೀ. ಮತ್ತೆ 3 ದಿನ ಆದ ನಂತರ ಮತ್ತೆ 40 ತಾಸು ಅದು ಜ್ವರಕ್ಕೆ ಬರ್ತದೆ ರೀ. ಜ್ವರಕ್ಕಂದ್ರೆ ಅದು ಹುಳ ಪರಿ ಬಿಡ್ತದೆ ರೀ. ಅದು ಪರಿ ಬಿಡೋ ಟೈಮ್ಗೆ ಏನು ಮೇವು ಏನು ತಿನ್ನಂಗಿಲ್ಲ ರೀ. ಒಂದು 4 ತಾಸು ಆಗಿಂದ ಮತ್ತೆ ಅದು ಮತ್ತೆ ಹುಳ ಎದ್ದು ಅಡ್ಡೆಲ್ಲ ಚಾರ್ ಮಾಡ್ತಾರೆ ರೀ. ಮತ್ತೆ ಅವತ್ತು ತಪ್ಪಲ ಕೊಡ್ತೇವೆ. ಮತ್ತೆ 3 ದಿನ ಹಂಗೆ 3 ದಿನ ನಂತರ ಮತ್ತೆ ಜ್ವರಕ್ಕೆ ಬರ್ತಾ ಇರೋದು. ಹಿಂಗೆ 2 ಜ್ವರ ಪಾಸ್ ಆದಂದ್ರೆ ಮುಗಿತಿರೋದು. ಅಂದ್ರೆ ಒಂದು 8 ಜನ ಬೇಕ್ರಿ ಅದಕ್ಕೆ. ಈಗ ನಾವು ಮೊನ್ನೆ 300 ಲಿಂಕ್ಸ್ ಮೇಯ್ಸಿನಿ ನಾನು. 300 ಲಿಂಕ್ಸಿಗೆ 4 ಜನ ಕೆಲಸ ಮಾಡಿವೆ. ಅದು 2 ಕ್ವಿಂಟಲ್ ಮಾಲ್ ಆಯ್ತು ರೀ. 2.5 ಕ್ವಿಂಟಲ್ ಮಾಲ್ ಆಗ್ಯಾರ. ಅಲ್ಲ, ಅದಕ್ಕೆ ತಪ್ಪಲ ಅದು ಎಷ್ಟೆಷ್ಟು ಹಾಕ್ತಿರಿ ತಂದು? ಸರ್, ಅದು ತಪ್ಪಲ ಹಾಕ್ಬೇಕಾದ್ರೆ ಅದು ಹಿಂಗೆ ರ್ಯಾಕ್ಗಳತ್ತು ಮಾಡಿರ್ತೇವೆ ನಾವು. ಈಗ ಒಂದು ರ್ಯಾಕಿಗೆ ನಾವು ಮೊನ್ನೆ 12 ರ್ಯಾಕ್ ಮಾಡಿದೆವು. 12 ರ್ಯಾಕಿಗೆ ಒಂದು 20-30 ಹೊರಿ ಬೇಕ್ರಿ ಅದಕ್ಕೆ. ಒಂದು ಸಾರಿ ಮೇವು ಮಾಡ್ಬೇಕು ಅಂದ್ರೆ ಮುಂಜಾನೆ ಸಂಜೆಗೆ 2 ಹೊತ್ತು ಮೇವು ಕೊಡ್ತೇವೆ ರೀ. ಅದಕ್ಕೆ ಮುಂಜೆ ಒಂದು 20 ಹೊರಿ, ಸಂಜೆಗೆ ಒಂದು 20 ಹೊರಿ ಮೇಯ್ಬೇಕು. ಒಂದು 300 ಲಿಂಕ್ಸ್ ಮೇಯಿಸ್ಬೇಕು. ಈಗ ಮೊದಲು ಒಂದು ಪದ್ಧತಿ ಏನು ಮಾಡ್ತಿದ್ರು, ಆ ತಪ್ಪಲನ್ನು ಕಟಾವು ಮಾಡಿ ಅವಕ್ಕೆ ಹಾಕ್ತಿದ್ರು. ಈಗ ಈಗ ಹಂಗೆ ಸಣ್ಣ ಮೊದಲಿನಲ್ಲೇ ಇಳಿಗಿಲೆ ಸಣ್ಣ ಹೋಳಿ ಇದು ಮಾಡಿ ಕೊರದು ಪರದು ಹಾಕೋದಿಲ್ಲ ರೀ. ಏನು ನಾವು ತೊಗರಿ ಕಟಾವು ಹೆಂಗೆ ಮಾಡ್ತೇವೆ ರೀ, ಹಂಗೆ ತೊಗರಿ ಕಟಾವು ಮಾಡೋಕೆ ಅದೇ ಟೈಪ್ ಕುಡುಗಲ್ಲಿ ಕೊಯ್ಕೊಂಡು ಬರೋದು. ಮಾರು ಉದ್ದು ಶೆಳ್ಳಿ ಇರ್ತಾವೆ ರೀ. ಅವು ಏನು ಪೂರ್ಣ ರೆಂಬೆ ಸಹಿತಾನೆ ಅವಕ್ಕೆ ಮೇಲಿಕ್ಕೆ ಹಾಕ್ತೀವಿ. ಹಾಂ, ಒಟ್ಕೊಡಿ ಒಂದು ತಾಸು 2 ತಾಸಿನಾಗ 2 ತಾಸಿನಾಗ ಒಂದು 300 ಲಿಂಕ್ಸಿಗೆ ಆಗಟ್ಟು ಮೇವು ಹಾಕ್ಬಿಡ್ತೇವೆ ರೀ. ಭಾಳ ಹಗರ್ ಕೆಲಸ. ಈಗ ಅದು ಮುಂದೆ 2ನೇ ಜ್ವರ ಆಗಿಂದ ಎಷ್ಟು ದಿವಸದವರೆಗೆ ತಾವು ಅದು ಮೇಯಿಸ್ತೀರಿ ಮತ್ತು ಅದು ಎಷ್ಟು ದಿವಸ ನಂತರ ಗೂಡು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ? 15 ದಿವಸ ತಪ್ಪಲ ಮೇಯಿಸ್ತೇವೆ ರೀ. ಅದು ಕೊಟ್ಟೆ 15 ದಿವಸ ತಪ್ಪಲ ಮೇಯಿಸ್ದೇವಪ್ಪ ಅಂದ್ರೆ ಮುಂದೆ ಆ ಕಡೆ ಅದು ಹಣ್ಣಿಗೆ ಎತ್ತು ಬರ್ತದೆ ರೀ. ಹುಳ ಹಣ್ಣು ಶ್ಯಾಂಪಲ್ ಅಂತ ಹೇಳಿ ಹಣ್ಣಿಗೆ ಬೀಳ್ತಾ ಇರೋದು. ಅವಾಗ 3 ದಿನ ಗೂಡು ಕಟ್ಕೋತಾ ಇರೋದು. 3 ದಿನ ಗೂಡು ಕಟ್ಕೊಂಡಿಂದ ಮುಂದೆ 2 ದಿನ ಬಿಡ್ತೇವೆ ನಾವು. 2 ದಿನ ಬಿಟ್ಟಿಂದ ಅದು ಗೂಡು ಟೈಟ್ ಹಾಕದ, ಟೈಟ್ ಆಗಿಂದ ಅದು ಬಿಡಿಸ್ಕೊಂಡ್ಕಿಂದ ಹೋಗಿ ಮಾರ್ಕೊಂಡು ಬಂದ್ವಿ. ಅದು ಎಷ್ಟು ದಿವಸದವರೆಗೆ ನಮ್ಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಅದ ಗೂಡು? ಇಲ್ದಿದ್ರೆ ಅದು ಗೂಡು ಕೊರೆದು ಬಿಟ್ಟು ಅದು ಪತಂಗಾಗಿ ಹಾರಿ ಹೋಗ್ತದೆ. ಅದು ಅವಾಗ ರೈತರಿಗೆ ಹಾನಿ ಆಗ್ತದೆ. ಅದು ಎಷ್ಟು ದಿವಸದೊಳಗಾಗಿ ತಾವು ಮಾರಾಟ ಮಾಡಬೇಕು ಮತ್ತು ತಮ್ಮ ಮಾರುಕಟ್ಟೆ ವ್ಯವಸ್ಥೆ ಏನ್ರಿ, ಎಲ್ಲಿದ ಸರ್? ಅದು ಗೂಡು ಕಟ್ಟಿಂದ 3 ದಿನ ಗೂಡು ಕಟ್ತಾರೆ. ಅಲ್ಲಿಂದ 2 ದಿನ ಅದಕ್ಕೆ ಒಣಗ್ಲೇತಿ ಬಿಡ್ತೇವೆ. ಅದು ಮುಂದೆ 4 ದಿನ ನಡೀತೇವೆ. ಎಸ್ ಕಡಿಮೆ 4-5 ದಿನ ಇವತ್ತು ಹೋಗೋದು ಅಲ್ಲಿ ಅಂದ್ರೆ ಬಿಡ್ಬೋದು, ನಾಳೆ ಹೋಗ್ಬೋದು, ನಾಳೆ ಹೋಗ್ಲಿಕ್ಕೆ ನಾ ಇನ್ನೊಂದು ದಿನ ಹೋಗ್ಬೋದು. ಒಂದು 4-5 ದಿನ ನಡೀತೇವೆ ಹೆಚ್ಚು ಕಡಿಮೆ. ಹಿಂಗೆ ವಾರಗಟ್ಟಲೆ ಈ ವಾರ ಬಿಟ್ಟಿಲ್ಲ ಮುಂದಿನ ವಾರ ಹೋಗಿನದು ನಡೆಯಂಗಿಲ್ಲ. ಅದು 4 ದಿನದಾಗ ರಾಮನಗರಕ್ಕೆ ಹೋಗಿ ಬೆಂಗಳೂರು ರಾಮನಗರಕ್ಕೆ ಹೋಗಿ ಮಾರ್ಕೊಂಡ್ ಬಂದ್ಬೇಕ್ರಿ. ರಾಮನಗರ ಒಂದು ನಮ್ಮ ದೇಶದ ಅತ್ಯಂತ ದೊಡ್ಡ ರೇಷ್ಮೆ ಮಾರುಕಟ್ಟೆ, ಅಲ್ಲೇ ತಾವು ಮಾರಾಟ ಮಾಡ್ತೀರಿ? ಮತ್ತೆ ಇಲ್ಲಿ ಲೋಕಲ್ ಎ ಪಿ ಎಂ ಸಿ ಅಲ್ಲಿ ಮಾರಾಟ ಮಾಡ್ಬೋದು, ಅದಕ್ಕೆ ಏನು ತೊಂದರೆ ಆಗ್ತಾ ಇದೆ? ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ಅದನೋ ಇಲ್ಲೋ ಆ ಬಗ್ಗೆ ಮಾಹಿತಿ ನೀಡ್ತೀರಿ? ಕೆಲವೊಂದು ಹೇಳ್ಯಾರ ಸರ್, ಕೆಲವೊಂದು ರಾಮನಗರ ಕೆಲವೊಂದು ಇದು ಅದಾವ್ರಿ, ಮಾರುಕಟ್ಟೆ ಅದಾವ್ರಿ, ಅವು ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಹಂಗೆ ಏನು ಸ್ವಲ್ಪ ಏನೋ ತೊಂದರೆ ಹೇಳಿದ್ರು ನಾವು ಅಲ್ಲಿ ಹೋಗಿಯಲ್ಲ, ನಮ್ಗೆ ಅಲ್ಲೇ ರಾಮನಗರಕ್ಕೆ ಹೋಗ್ಯಾವ್ರಿ. ಅಂದ್ರೆ ರಾಮನಗರದಲ್ಲಿ ಜಾಸ್ತಿ ಖರೀದಿಗಾರರು ಇರೋದ್ರಿಂದ ಅಲ್ಲಿ ಒಂದು ಒಳ್ಳೆ ಬೆಲೆ ಸಿಗುತ್ತಿರೋದ್ರಿಂದ ತಾವು ಅಲ್ಲಿಗೆ ತಾವು ಮಾರಾಟ ಮಾಡ್ತೀರಿ ಒಯ್ದು, ಆದ್ರೆ ಇಲ್ಲಿಂದ ತಾವು ಅಲ್ಲಿ ಏನು ಸಾಗಾಣಿಕೆ ಮಾಡ್ತಿರಲ್ಲ, ಸಾಗಾಣಿಕೆ ವೆಚ್ಚ ಏನು ಮತ್ತು ಸಾಗಾಣಿಕೆ ತಾವು ಯಾವ ರೀತಿ ಮಾಡ್ತೀರಿ? ಸಾಗಾಣಿಕೆ ಸರ, ಇಲ್ಲಿ ನಾವು ಇಬ್ರು ಮೂರು ಮಂದಿ ರೈತರಿರ್ತೇವೆ, ಇಬ್ರು ಮೂರು ಮಂದಿ ರೈತ ಮೂರು ಇಬ್ರು ಕೂಡಿ ಒಮ್ಮೆ ಮರಿ ತಂದು ಮೇಯಿಸಿರ್ತೇವ್ರೆ, ಅವನೊಂದು 2 ಕ್ವಿಂಟಲ್ ನಮ್ದೊಂದು 2 ಕ್ವಿಂಟಲ್ ಹಾಕಿರ್ತೈತೆ ಮಾಲ. ಅಂದ್ರೆ 4 ಕ್ವಿಂಟಲ್ ಒಂದು ಕ್ರೋಜರ್ ಜೀಪ್ 9,000-10,000 ಕೊಟ್ಟೆವು ಅಂದ್ರೆ ನಮ್ಮ ರಾಮನಗರಕ್ಕೆ ಹೋಗಿ ಮಾರ್ಕೊಂಡು ಹೊಳೆ ನಮ್ಮ ತಂದೆ ಇಲ್ಲಿ ಬಿಟ್ಬಿಟ್ಟಾನ್ರಿ, ಅದು ಹಗರದ್ರಿ. ಮತ್ತು ನಾವು ಯಾರೂ ಜೋಡ ಆಗಲಿಲ್ಲ ಒಂದೇಳಿ, ನಾವು ಒಬ್ಬನೇ ಅದೇ, ನಂದು 1 ಕ್ವಿಂಟಲ್ ಆಯ್ತು ಅಂದ್ರಿ, ನಾವು 1 ಕ್ವಿಂಟಲ್ನ ಬೆಳ್ಕೊಂಡು ಇಲ್ಲಿ ಬಾಗೇಡ್ದಿಂದ SRS ಬಸ್ ಹೋಗಾರ, ಆ ಬಸ್ಸಿಗೆ ಬುಕ್ ಮಾಡ್ಕೊಂಡ್ಕಿಂತ ಬಸ್ಸಿನ ಮೇಲೆ ಇಟ್ಕೊಂಡು ಹೋಗ್ಬೋದು. ಅವರು ಬಸ್ಸಿನವ್ರು ಎಷ್ಟು ತಗೊಳ್ತಾರೆ? ಅವ್ರು ಒಂದು ಚೀಲಕ್ಕೆ 130 ರೂಪಾಯಿ ತಗೋತಾರೆ, ಒಂದು ಚೀಲಕ್ಕೆ 130 ರೂಪಾಯಿ ಕೊಟ್ಟಪ್ಪ ಅಲ್ಲಿ ಹೋಗಿ ಬೆಂಗಳೂರಿಗೆ ಇಳಿಸ್ತಾರೆ ನಮ್ಗೆ. ಅಂದ್ರೆ ನೀವು ಸ್ವಂತ ಒಂದು ವಾಹನ ಮಾಡೋಕ್ಕಿಂತಲೂ ಬಸ್ಸಿಗೆ ಒಯ್ಯುವುದು ಕಡಿಮೆ ಖರ್ಚಿನಿಂದ? ಹಾಂ, ಭಾಳ ಕಡಿಮೆ ಖರ್ಚು ಇರ್ತದೆ, ಇದು ಭಾರಿ ಹಗರ. ಮತ್ತೆ ಅಲ್ಲಿ ಮಾರಾಟದ ನಂತರ ತಮಗೆ ಹಣ ಪಾವತಿ ವ್ಯವಸ್ಥೆ ಅದ ಯಾವ ರೀತಿ? ಅಲ್ಲಿ ಭಾರಿ ಬೆಸ್ಟ್, ಯಾವ್ರಿಗೆ ಎಲ್ಲ ಕಡೆ ಸಿಸಿ ಕ್ಯಾಮ್ರಾ ಅದ್ರಿ, ಎಲ್ಲ ಏನು ತೊಂದರೆ ಇಲ್ಲ, ಏನು ಜಗಳ ಜೂಟಿ ಏನೂ ಬರಂಗಿಲ್ಲ ರೀ, ಎಲ್ಲ ಚಲೋ ವ್ಯವಸ್ಥೆ ಅದ ರೀ. ನಮ್ಮ ರೊಕ್ಕ ನಮಗೆ ಕೊಟ್ಟು ಎಲ್ಲ ಕಳಿಸಿಬಿಡ್ತಾರೆ, ಪಾಸ್ಬುಕ್ ಎಂಟ್ರಿ ಮಾಡಿ ಎಲ್ಲ ರೊಕ್ಕ ಕೊಟ್ಟು ಇದು ಮಾಡ್ತಾರೆ. ಅಂದ್ರೆ ನಿಮ್ಗೆ ಹಣ ನಗದು ರೂಪದಲ್ಲಿ ಕೊಡ್ತಾರ ಅಥವಾ ಬ್ಯಾಂಕಿಗೆ ಏನಾದರೂ ವರ್ಗಾವಣೆ? ನಗದು ರೂಪಾಯಿ ಕೊಡ್ತಾರೆ, ನಗದು ರೂಪಾಯಿ ಕೊಡ್ತಾರೆ. ಈಗ ತಾವು ಏನು ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋಯ್ತೀರಿ, ಸಾಗಾಣಿಕ ವೇಳೆಯಲ್ಲಿ ತಮಗೆ ಮಳೆ ಬಂದ್ರೆ ಅದು ಗೂಡು ತೊಯ್ಯೋದು ಅಥವಾ ಯಾವುದೇ ರೀತಿ ಹಾನಿ ಆಗುವ ಸಂಭವ ಇರ್ತದೆ ಏನು, ಅದಕ್ಕೆ ತಾವು ಏನು ಮಾಡ್ತೀರಿ? ಹಾಂ, ಅದು ಮಳೆ ಬಂದ್ರೆ ಹಾನಿ ಸಂಭವ ಆಗ್ತದೆ, ಸಂಭವ ಇರ್ತದೆ, ಅದಕ್ಕೆ ವ್ಯವಸ್ಥೆ ನಾವು ಸೂಕ್ತ ವ್ಯವಸ್ಥೆ ನಾವು ಮಾಡ್ಕೊಂಡು ಹೋಗ್ಬೇಕ್ರಿ. ಅಂದ್ರೆ ಅಲ್ಲಿ ಬಸ್ಸಿಗೆ ಹೋಯ್ತು ಅಂದ್ರೆ ಮ್ಯಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀವ್ರಿ, ಅಲ್ಲಿದಂತರೂ ಅಲ್ಲಿ ರಗಡ ವ್ಯವಸ್ಥೆ ಇದ್ದೇ ಇರ್ತಾರೆ, ಇಲ್ಲಿ ಹೋಗಾಟ ನಾವು ಮಾಡ್ಕೊಂಡು ಹೋಗ್ಬೇಕ್ರಿ. ಈಗ ಬೇರೆ ರೈತರು ರೇಷ್ಮೆ ನಾವು ಮಾಡಬೇಕು, ಉತ್ಪಾದನೆ ನಾವು ಮಾಡಬೇಕು, ಈ ಒಂದು ರೇಷ್ಮೆ ಬೆಳೆಗೆ ಸೂಕ್ತ ಅನಿಸಿ ಬರೋರು ಇದ್ರೆ, ಹೊಸದಾಗಿ ಬರೋ ರೈತರಿಗೆ ತಾವು ಏನು ಹೇಳ್ತೀರಿ? ಇದು ಬರ್ಲಾಕ್ ಭಾರಿ ಬೆಸ್ಟ್ ಅವಕಾಶ ರೀ, ಭಾರಿ ಚಲೋ ಇದ್ರ ಅಂತ ಯಾವುದೂ ಇಲ್ಲ, ಭಾರಿ ಒಳ್ಳೆ ಇದು ಆದ್ರೆ ರೈತರಿಗೆ ಇದಕ್ಕೆ ಭಾರಿ ಅವಕಾಶ ಇದೊಂದು. ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು ಎಕರೆ ಪ್ರದೇಶದ್ದು ನಾವು ಹಿಪ್ಪನೇಳೆ ಬೆಳಿಬೇಕಾಗ್ತದ್ರಿ, ಮತ್ತು ಪ್ರಾರಂಭಿಕ ವೆಚ್ಚ ಎಷ್ಟು ನಾವು ಹಾಕ್ಬೇಕಾಗ್ತದೆ? ಸರ್, ಪ್ರಾರಂಭಿಕ ವೆಚ್ಚ ಅಂದ್ರೆ ಅವರು ರೇಷ್ಮೆ ಅಗಿ ಹಚ್ಚಲಾಕ ರೊಕ್ಕ ಅವ್ರ ಸರ್ಕಾರ ಇಲಾಖೆಯವರು ಕೊಡ್ತಾರೆ, ಅಗಿ ಹಚ್ಚೋದು ಅವರೇ ಕೊಡ್ತಾರೆ, ಡ್ರಿಪ್ ಅವರೇ ಮಾಡಿಸ್ಕೊಡ್ತಾರೆ, ಮತ್ತೆ ಇದಕ್ಕೆ ಖರ್ಚು ಏನೂ ಇಲ್ಲ. ಇನ್ನೇನು ಖರ್ಚು ಮೊದಲ ನಾವು ಅದು ರೇಷ್ಮೆ ರೊಕ್ಕ ನಾ ಹಚ್ಚಿನ ಕೊಡೋರು ಕೊಡಂಗಿಲ್ಲ, ನಾವು ಮೊದಲು ರೇಷ್ಮೆ ಹಚ್ಚಿ ಪೂಡು ತಗೊಂಡ ನಂತರ ಅವ್ರೊಂದು ಹೆಕ್ಟ್ರಿಗೆ 21,000 ರೂಪಾಯಿ ಕೊಡ್ತಾರೆ, ಅದಕ್ಕೆ ಹಚ್ಚಲಕ್ಕೆ ಅಟ್ಟು ಖರ್ಚು ಬರ್ತಾರೆ ರೀ, 2.5 ಎಕರೆ ಯಾಕಂದ್ರೆ ಒಂದು ಹೆಕ್ಟ್ರಿಕ್ ಅಂದರೆ ಒಂದು 21,000 ರೂಪಾಯಿ ಕೊಡ್ತಾರೆ, ಅಗಿ ಹಚ್ಚಿದ್ದು ಖರ್ಚು ಅವ್ರು ಕೊಡ್ತಾರೆ, ಮತ್ತು ಅದಕ್ಕೆ ಡ್ರಿಪ್ ಕೊಡ್ತಾರೆ ರೀ, ಮತ್ತು ಅದಕ್ಕೆ ನಾಳೆ ಅದಕ್ಕೆ ರೇಷ್ಮೆ ಹುಳ ಮೇಸಾಗ ಕೆಲವೊಂದು ಕೆಮಿಕಲ್ ಔಷಧಗಳು ಬೇಕಾಗ್ತದೆ, ಔಷಧಂದ ವಿಜೇತ ಅಂತ ಕೆಲವೊಂದು ಕೆಮಿಕಲ್ ರೀ, ಅದು ಇಲಾಖೆಯವರೇ ಕೊಡ್ತಾರೆ, ಮತ್ತು ಅವ್ರು ರ್ಯಾಕ್ ಮಾಡಾಗ ಅವೆಲ್ಲ ಜಾಳಿಗೆ ನಟ್ ಅಂತ ಬರ್ತಾರೆ ರೀ, ಎಲ್ಲ ಅವರೇ ಕೊಡ್ತಾರೆ, ಎಲ್ಲ ಸಾಮಗ್ರಿಗಳು ಕೂಡ ಅವರೇ ಒದಗಿಸ್ತಾರೆ, ಮತ್ತು ಸಹಾಯಧನ ಕೊಟ್ಟು ಅವರೇ ಮಾಡೋದ್ರಿಂದ ರೈತರಿಗೆ ಇಲಾಖೆಯಿಂದ ಬಹಳ ಸಹಾಯಧನ ಸಹಕಾರ ಜಾಸ್ತಿ ಅದ ಅಂತ ಹೇಳಿದ್ರಿ. ಹಾಂ, ಜಾಸ್ತಿ ಆದ್ರಿ. ರೇಷ್ಮೆ ಜೊತೆಗೆ ತಾವು ಮತ್ತೇನೇನು ಮಾಡ್ತಾ ಇದ್ದೀರಿ ತಮ್ಮ ಹೊಲದಲ್ಲಿ? ರೇಷ್ಮೆ ಜೊತೆಗೆ ಸರ, ಮತ್ತು ಉಳ್ಳಾಗಡ್ಡಿ ಬೆಳಿತೀವ್ರಿ, ತೊಗರಿ ಬೆಳಿತೀವ್ರಿ, ಗೋಧಿ, ಜೋಳ, ಕಡ್ಲಿ ಇವೆಲ್ಲ ಸಮಗ್ರವಾಗಿ ಮಾಡ್ತಾ ಇದ್ದೀರಿ ಎಲ್ಲ ಬೇಸಾಯ. ಪಶುಗಳನ್ನು ತಾವು ಸಾಕಿದ್ರಿ? ಹಾಂ, ಪಶುಗಳ 4 ಪಶುಗಳು ಅದಾವ ಸರ. ಯಾವ ರೀ? ಇವು ಜವಾರಿ ಅದಾವ ರೀ, ಜವಾರಿ ಅದಾವ ರೀ, ನಾವು 4 ಮಂದಿ ಅಣ್ಣ ತಮ್ಮ ಮಂದಿ ಇದಾವ್ರಿ ಮನೆ ಹೊಲ. ಅಂದ್ರೆ ಹಸುನ ಎಮ್ಮೆನ? ಹಸು ಅದಾವ ರೀ. ಯಾವ ತಳಿ ಅದಾವ ರೀ? ಇವು ಕಿಲಾರಿ ತಳಿ ಅದಾವ ರೀ. ಅಂದ್ರೆ ಈ ಹೋರಿಗಳು ಉತ್ಪಾದನೆಗಾಗಿ ತಾವು ಕಿಲಾರಿ ದನಗಳನ್ನು ಸಾಕಿದ್ರಿ, ಮತ್ತೆ ಹೈನುಗಾರಿಕೆ ಯಾಕೆ ತಾವು ಮಾಡ್ತಾ ಇಲ್ಲ? ಹೈನುಗಾರಿಕೆ ಸರ್, ಆದ್ರೆ ಅದು ಆಕಳ ಅದಲ್ರಿ, ಅದೇ ಆಕಳ ನಾವು ಈ ಸದ್ಯ ಅಂದ್ರಿ, ಅದು ರೇಷ್ಮೆ ಹಚ್ಚಿ ಅಲ್ರಿ, ಆಕಳ ಗೋಮಂತ್ರ ಅದು ಭಾರಿ, ಅದಕ್ಕೆ ಭಾರಿ ಒಳ್ಳೆ ಸಂಬಂಧ, ನಾ ಆಕಳನೇ 4 ಆಕಳ ಮಾಡೇನ್ರಿ, ಅದು ಆಕಳ ಭಾರಿ ಗೋಮಂತ್ರ, ಭಾರಿ ರಾಮಾಸ್ತ್ರ ಇದ್ದಂಗ್ರಿ, ಅದು ಔಷಧ ಗೋಮಂತ್ರ, ಅದನ್ನೇ ಹೊಡಿತೇವ್ರಿ ನಾವು. ರೇಷ್ಮೆಗೆ ರೋಗ ಬರದೇ ಇರುವ ಕಾರಣಕ್ಕಾಗಿ ತಾವು ಆಕಳ ಒಂದು ಮೂತ್ರವನ್ನು ಸಿಂಪರಣೆ ಮಾಡ್ತೀರಿ, ಅದರ ಒಂದು ಮಾಹಿತಿ ನಮಗೆ ತಿಳಿಸ್ರಿ, ಯಾವ ರೀತಿ ತಾವು ಗೋಮೂತ್ರವನ್ನು ಶೇಖರಣೆ ಮಾಡ್ತೀರಿ ಮತ್ತು ಯಾವ ರೀತಿ ಬಳಕೆ ಮಾಡ್ತೀರಿ? ಸರ್, ಅದು ಈಗ ಆಕಳು ಸೆಡ್ ಅದಲ್ರಿ, ಸಡ್ಡ ಅದು ಒಂದೇ ತಾಲಿ ಒಟ್ಟು ಸಂಗ್ರಹ, ಅದು ಉಚ್ಚಿ ಹೆಂಡಿ ಒಂದೇ ತಾಲಿ ಹಾಕ್ತಾರೆ, ಅದಕ್ಕೂ ಅದೇ ಆಕಳದ ಸಡ್ ಮೈ ತೊಳಿಬೇಕಾದ್ರೆ ಅಲ್ಲೇ ಸಡ್ನಾಗಿ ಮೈ ತೊಳಿತೇವ್ರಿ, ಅದು ಸಗಣಿ ಅದು ಉಚ್ಚಿ ಪಚ್ಚಿ ಒಟ್ಟು ಕೂಡ ಒಂದ್ರ ತಾಲಿ ಒಂದು ದೊಡ್ಡದೊಂದು ಒಂದು ಅಲ್ಲಿ ಒಂದು ತೆಗ್ಗು ತೆಗೆದಿನ್ರಿ, ತೆಗ್ಗು ತೆಗೆದು ಅಲ್ಲಿ ಒಂದು ಬ್ಯಾರಲ್ ಇಟ್ಟಿನ್ರಿ, ದೊಡ್ಡದೊಂದು ಬ್ಯಾರಲ್, ಒಂದು 200 ಹಿಡಿ ಅಂತದ್ದು 200 ಲೀಟ್ರ್ ಹಿಡಿ ಅಂತ ಒಂದು ಬ್ಯಾರಲ್ ಅದ್ರಿ, ಆ ಬೆರ್ಲಕ್ಕೆ ಸಂಗ್ರಹ ಹಾಕದ್ರಿ, ಆ ಸಂಗ್ರಹದ ಅದೇ ನೀರು ತೊಗೊಂಡು ಹೋಗಿ ನಾನು ರೇಷ್ಮೆ ಹಚ್ಚಿನಲ್ಲ ರೀ, ಅದು ಡ್ರಿಪ್ಪಿನ ಮುಖಾಂತರ ಅದನ್ನ ಅದಕ್ಕೆ ಎಲ್ಲ ಹೊಲಕ್ಕೆ ಬಿಟ್ಟು ಬಿಡ್ತೀನಿ ರೀ. ಅದನ್ನ ರೇಷ್ಮೆ ಹುಳುಗಳಿಗೆ ಏನಾದರೂ ಬಳಕೆ ಮಾಡ್ತೀರಾ? ರೇಷ್ಮೆ ಹುಳುಗಳಿಗೆ ಅದೇನಿಲ್ಲ, ರೇಷ್ಮೆ ಹುಳಕ್ಕೆ ಬಳಸೋದು ಬರೀ ಸುಣ್ಣ ಹೊಡಿತೀವಿ ರೀ, ಪ್ರತಿದಿನ ಸುಣ್ಣ ಹೊಡಿಬೇಕು ಅದಕ್ಕೆ ಮ್ಯಾಗ ಸುಣ್ಣ ಹೊಡಿತೀವಿ. ವಿಜೇತ ಪೌಡರ್ ಅಂತ ಬರ್ತಾರೆ ರೀ, ಅದು ಅವರೇ ಇಲಾಖೆಯವ್ರು ಕೊಡ್ತಾರೆ ರೀ, ಅಂಕುಶಿ ಅಂತ ಬರ್ತಾರೆ ರೀ, ಅವ್ರು ಕೊಡ್ತಾರೆ ರೀ. ಮತ್ತು ಅದು ಪ್ರತಿ ಸಾರಿ ನಾವು ರೇಷ್ಮೆ ಹುಳ ಗೂಡು ಮಾಡ್ಕೊಂಡ್ಬಂದು ಸರ್ತಿಗೊಮ್ಮೆ ಅದು ಶೆಡ್ ಸರಿಯಾಗಿ ಭಾರಿ ಚೆನ್ನಾಗಿ ಭಾರಿ ತೊಳಿಬೇಕು ರೀ ಅದನ್ನು. ಅಂದರೆ ಅದರೊಳಗೆ ಸೋಂಕು ರೋಗ ಇರ್ತದೆ ರೀ, ಆ ಸೋಂಕು ರೋಗ ನಿವಾರಣೆ ಸಂಪೂರ್ಣ 10-12 ದಿನ ಬೇಕು ರೀ ಸೋಂಕು ನಿವಾರಣೆ ಮಾಡಬೇಕಾದ್ರೆ. ಅದು ಬರೀ ನೀರಿನಿಂದ ತೊಳಿತೀರಾ ಅಥವಾ ಮತ್ತೇನಾದರೂ ಅದಕ್ಕೆ ರಾಸಾಯನಿಕ? ಹಾಂ, ರಾಸಾಯನಿಕ ಇದು ಕೊಡ್ತೀವಿ ರೀ ಅದಕ್ಕೆ. ಅವ್ರು ಇಲಾಖೆಯವ್ರು ಕೊಡ್ತಾರೆ, ಬ್ಲೀಚಿಂಗ್ ಪೌಡರ್ ಅದು ಬರ್ತಾರೆ ರೀ, ಒಂದು ಅಸ್ತ್ರ ಅದು ಕೊಡ್ತಾರೆ ರೀ, ಒಂದು ಡೆಕಾಲ್ ಅದು ಬರ್ತಾರೆ ರೀ, ಇವೆಲ್ಲ ಅವರು ಇಲಾಖೆಯವ್ರು ಕೊಡ್ತಾರೆ. ಅದು 3 ಸಾರಿ ಸ್ಪ್ರೇ ಮಾಡ್ತೇವೆ ರೀ, ಅವು 3 ಸಾರಿ ಸ್ಪ್ರೇ ಮಾಡಿ ಮತ್ತೆ ಲಾಸ್ಟ್ನೇ ದಿನದ ನಮ್ಮ ಒಣ ನೀರ್ಲೆ ಕುಲ್ಲ ನೀರ್ಲೆ ಸ್ವಚ್ಛ ನೀರ್ಲೆ ತೊಳೆದು ಬೆಡ್ ಹಾಕ್ಬಿಟ್ಟಪ್ಪ ಮತ್ತೆ ಒಳಗೆ ಮರಿ ಬಿಟ್ಬಿಡ್ತೇವೆ ಒಳಗೆ. ಈಗ ಹಿಪ್ಪುರಿನ ಹೇಳಿ ತಾವು ಏನು ಮಾಡ್ತಾ ಇದ್ದೀರಿ? ಅದು ರೇಷ್ಮೆ ಮೈದಿಂದ ಅದರದ್ದು ತ್ಯಾಜ್ಯ ಸಾಕಷ್ಟು ಪ್ರಮಾಣದಲ್ಲಿ ಉಳಿತದೆ, ಅದನ್ನು ತಾವು ಎರೆಗೊಬ್ಬರ ಆಗಿನೂ ಪರಿವರ್ತನೆ ಮಾಡ್ಬೋದು. ಮತ್ತು ಎರೆಹುಳದು ಏನಾದರೂ ಸಾಕಿದ್ದೀರಿ ತಾವು? ಸರ್, ಎರೆಹುಳ ಮೊದಲು ಸಾಕಿದ್ದೀನಿ ನಾನು, ಸದ್ಯಕ್ಕೆ ಅದು ಸದ್ಯಕ್ಕೆ ಇಲ್ಲ ರೀ, ತೆಗೆದೇ ನಾವು ಈಗ ಅದನ್ನ. ಈಗ ಅದು ದೊಡ್ಡದೊಂದು ಇದು ತೆಗೆದಿನಿ, ದೊಡ್ಡ ಗುಂಡಿ ತೆಗೆದಿನಿ ರೀ. ಅದೇನು ರೇಷ್ಮೆ ಹುಳ ಮೇಯ್ಸಿರ್ತೇವಲ್ಲ ರೀ, ಸೊಪ್ಪು ಮ್ಯಾಗಿಂದು ತಪ್ಪಲೆ ತಿಂದಿರ್ತೀರಿ, ಕಡ್ಡಿ ಅದೇ ಅಟ್ಟೆ ಉಳಿದಿರ್ತಾರೆ, ಕಟ್ಟಿ ಒಂದು ಸಾರ್ತಿ ಕಟಾವು ಮಾಡಿದ್ರೆ ಅದು ಒಂದು 4 ಟ್ರ್ಯಾಕ್ಟರ್, 4 ದೊಡ್ಡ ಟ್ರ್ಯಾಕ್ಟರ್ ದೊಡ್ಡ ಪ್ರಮಾಣ ಇರ್ತದೆ ರೀ, ಅಷ್ಟು ಕಡ್ಡಿ ಉಳಿತೇವೆ ರೀ. ಅದು ಒಟ್ಟು ತಂದು ಸ್ಟಾಕ್ ಮಾಡ್ತೇವೆ ರೀ. ಮತ್ತು ಚಾ ಪುಡಿ ಅಂಥದ್ದು ಗೊಬ್ಬರ, ಅದು ಹಿಕ್ಕಿ ಹುಳ ಮೇವು ತಿಂದು ಚಾ ಪುಡಿ ಅಂಥದ್ದು ಪುಡಿ ಪುಡಿ ಇಟ್ಟಿರ್ತದೆ ರೀ. ಅದು ಒಂದು 2-3 ಟ್ರ್ಯಾಕ್ಟರ್ ಟೇಲರ್ ಹಾಕ ರೀ, ಅದು ನಮಗೆ ಭಾರಿ ಒಳ್ಳೆಯದು ಹೊಲಕ್ಕದು. ಅದನ್ನು ತಾವು ಕಟ್ಟಿಗೆ ತೊಗೊಂಡು ತಾವು ಏನು ಮಾಡ್ತೀರಿ, ಯಾವ ರೀತಿ ಒಳ್ಳೆ ಕೃಷಿಗೆ ಉತ್ಪಾದನೆಗೆ ಬಳಸ್ಕೊಳ್ತೀರಿ ಆ ಕಟ್ಟಿಗೆ? ಸರ, ನಾವು ಅಲ್ಲಿ ದೊಡ್ಡ ಒಂದು ತೆಗ್ದು ತೆಗೆದಿನಿ, ತೆಗನೆ ಹಾಕ್ತೀನಿ ರೀ. ತೆಗನೆ ಇಂತಿಷ್ಟು ದಿನ ಅದು ಕೊಳೆದ ನಂತರ ಮತ್ತೆ ಹೊಲಕ್ಕೆ ಹಾಕ್ತೇವೆ ರೀ. ಮತ್ತು ಇನ್ನೊಂದು ರೀ, ಆ ಕಟ್ಟಿಗೆನೂ ನಾವು ಏನು ರೇಷ್ಮೆ 8 ಫುಟ್ಗೆ ಒಂದು ಸಾಲ ಆದ್ರಿ ಸಾಲ, ಆದ್ರೆ ಸಾಲಿನಾಗ ರೀ ಟ್ರ್ಯಾಕ್ಟರ್ ನೀರು ಹಿಡಿದ್ರಿ ದೊಡ್ಡ ಪ್ರಮಾಣ ಒಂಟು ಬಾಳೆ ನೀರು ಹೊಡೋದು. ಅದು ಏನದ ಅದೇ ಕಟ್ಟಿಗೆನೇ ಕಟಾವು ಮಾಡಿದ ಕಟ್ಟಿಗೆ ಹೊಳೆ ಅದೇ ತೆಗನೆ ಹೋಗೋದು ಮುಚ್ಚಿ ಬಿಡೋದು ಅಂದ್ರೆ ಅದು ಅಲ್ಲೇ ಕೊಳೆತದ್ರಿ ಹೊಲದಾಗ. ಮ್ಯಾಗ ರೂಟ್ರ್ ಹೊಡೆದು ಗಿಡ ಹೊಡೆದು ಬಿಟ್ಟಿರತ್ತು, ನೀರು ಡ್ರಿಪ್ಪಿನ ನೀರು ಅದೇ ಕೊಳೆತು ಅದು ಗೊಬ್ಬರ ಆಗಿ ಅದಕ್ಕೆ ಇದು ಹಾಕದ್ರಿ. ಈ ರೇಷ್ಮೆ ಬಿಟ್ಟು ಮತ್ತೆ ಏನು ಸಾಕಷ್ಟು ಬೆಳೆಗಳು ಹೇಳಿದ್ರಿ, ಪಶುಗಳು ಕೂಡ ತಾವು ಸಾಕ್ತಾ ಇದ್ದೀನಿ ಅಂತ ಹೇಳಿದ್ರಿ, ಇದ್ರ ಜೊತೆಗೆ ಮತ್ತೆ ಏನಾದರೂ ಉದ್ಯೋಗ ಮಾಡ್ತಾ ಇದ್ದೀರಿ ತಾವು? ಇದ್ರ ಜೊತೆ ಉದ್ಯೋಗ ಮತ್ತೆ ಅದೇ ಸ್ವಲ್ಪ ಇದು ಪಶುಗಳದೇ ಮಾಡ್ತೇವೆ ಸರ್, ಅದೇ ಉಳ್ಳಾಗಡ್ಡಿ ಬೆಳಿತೇವ್ರಿ ಮತ್ತೆ ಮತ್ತೆ ಇಷ್ಟವಾದ. ಮತ್ತೀಗ ಈ ಒಂದು ರೇಷ್ಮೆ ಕೆಲಸಕ್ಕೆ ಸಾಕಷ್ಟು ನಮಗೆ ವ್ಯಕ್ತಿಗಳು ಬೇಕಾಗ್ತಾರ, ಕೆಲಸ ಮಾಡ್ಲಿಕ್ಕೆ ಲೇಬರ್ಸ್ ಬೇಕಾಗ್ತಾರ ಅಂತ ಹೇಳಿದ್ರಿ, ಕಾರ್ಮಿಕರು ಬೇಕು, ಕೃಷಿ ಕಾರ್ಮಿಕರು. ಮತ್ತೆ ಇದರಲ್ಲಿ ತಮ್ಮ ಮನೆಯ ಸಹಕಾರ, ತಮ್ಮ ಮನೆಯವರ ಸಹಕಾರ ಯಾವ ರೀತಿ ಇದ್ದಾರೆ, ಯಾರ್ಯಾರು ನಿಮ್ಗೆ ಸಹಾಯ ಮಾಡ್ತಾರೆ ಈ ಕೆಲಸದಲ್ಲಿ? ಸರ್, ಇದಕ್ಕೆ ಮನೆಯವ್ರ ಸಹಕಾರ ನಮಗೆ ದೊಡ್ಡ ಪ್ರಮಾಣ ಇದ್ರಿ, ಭಾರಿ ಒಳ್ಳೆಯದ್ರಿ. ನಮ್ಮ ತಮ್ಮ ಅದಾನ, ನಮ್ಮ ತಂದೆ ಅದಾನ್ರಿ, ಒಬ್ಬ ನಮ್ಮ ತಮ್ಮ ಬೆಂಗಳೂರು ಇರ್ತಾನ್ರಿ, ನಾವಿಬ್ರು ಅಣ್ಣತಮ್ಮರ ಇದೇವ್ರಿ, ಅವ್ರ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು, ನಮ್ಮ ಅವರು, ನಮ್ಮ ತಂದೆಯವರು, ಎಲ್ಲ ಹೊಸೂರು ಅದೇವ್ರಿ, ಎಲ್ಲರೂ ಸಮನೆ ಕೆಲಸ ಮಾಡ್ತೇವೆ. ಮತ್ತು ಇಷ್ಟ ಅಲ್ಲದೆ ಮತ್ತು 4 ಆಳು ನಮಗೆ ಕೆಲಸ ಮಾಡ್ತಾರ್ರಿ. ಇದೊಂದು ಕಂಪ್ನಿ ಟೈಪ್ ರೀ, ಒಟ್ಟು ಪ್ರತಿ ತಿಂಗಳು ನಮ್ಮ ದಿನಂಪ್ರತಿ ಕೆಲಸ ಇರೀತದೆ ರೀ. ಅಂದ್ರೆ ರೇಷ್ಮೆದು ಸಣ್ಣ ಕೆಲಸ ಅಲ್ಲರಿ ಇದು, ಅಂದ್ರೆ ಒಂದು ಸರ್ತಿಗೆ 700 ಮೊಟ್ಟೆಗಳು ಮೇಯ್ತದೆ ರೀ. 700 ಮೊಟ್ಟೆ ಅಂದ್ರೆ 6-8 ಜನ ದಿನ ಪ್ರತಿ ಕೆಲಸ ಬೇಕ್ರಿ. ಅದು ಈಗ ತಮ್ಮ ತಾಯಿ ತಂದೆ ಹೆಸರು ಏನ್ರಿ? ನಮ್ಮ ತಂದೆ ಹೆಸರು ಶಿವಾನಂದ ಮಲ್ಲಪ್ಪ ಬೈಜಬಾಡ್ರಿ, ತಾಯಿ ಹೆಸರು ಸಂಗಮ್ಮ ಶಿವಾನಂದ ಬೈಜಬಾಡ್ರಿ. ಮತ್ತೆ ನಿಮ್ಮ ಮನೆಯವ್ರ ಹೆಸರು? ಮಲ್ಲಮ್ಮ. ಎಲ್ಲರೂ ತಮ್ಮ ಕೆಲಸದಲ್ಲಿ ಸಹಕಾರ? ಎಲ್ಲರೂ ನಮ್ಮ ಕೆಲಸ ಸಹಕಾರ ಕೊಡ್ತಾರೆ. ಮತ್ತೆ ನಿಮ್ಮ ತಮ್ಮ ಅವರು ಬೆಂಗಳೂರಲ್ಲಿ ಏನ್ ಮಾಡ್ತಾರೆ? ಅವ್ರು ಬಸ್ ಡಿಪೋದಾಗ ಮೆಕ್ಯಾನಿಕ್ ಅತ್ತಾರೆ. ಮತ್ತೆ ಅವರು ಇಲ್ಲಿ ಮಾಡ್ಬೋದಲ್ಲ ಕೃಷಿ ಕೆಲಸ, ಏನು ತೊಂದರೆ ಆಗ್ತದೆ? ಹಾಂ, ಮಾಡ್ಬೋದ್ರಿ ಸರ್, ನಾವು ಅದೇ ಇಬ್ಬರು ಅದೇ ನಾವು ಮಾಡ್ತೀವಿ. ಅತ್ತ ಒಬ್ಬ ಎಷ್ಟು ಮಾಡ್ತಾನೆ, ಅಲ್ಲೇ ಮಾಡ್ತಾನೆ, ನೌಕರಿ ಮಾಡ್ತಾನೆ ಅವ. ಹಿಂಗಾಗಿ ಬಿಟ್ಟಾರೆ. ತಾವು ಏನು ಕೃಷಿ ಜೀವನ ಮಾಡ್ತಾ ಇದ್ದೀರಿ, ನೆಮ್ಮದಿ ತಂದು ಕೊಟ್ಟಿದ್ದಾರೆ? ಸರ್, ಇದ್ರಾಗ ಮೊದಲ ನಾವು ಕೃಷಿ ಮಾಡ್ಕೋತಾ ಬಂದೀನಿ ಸರ್, ಸ್ವಲ್ಪ ನೆಮ್ಮದಿ ಸ್ವಲ್ಪ ಕಡಿಮೆ ಇತ್ತು. ಈಗ ಇತ್ತಿತ್ತಲಾಗಿ ಇದು ನಾ ಇದೇ 1 ವರ್ಷ ಆಯ್ತು ರೀ ರೇಷ್ಮೆ ಇಲಾಖೆ ಬಂದು, ಸ್ವಲ್ಪ ಇದ್ರ ಏನೋ ಭಾಳ ನೆಮ್ಮದಿ ಅನ್ಸೇನು. ರೇಷ್ಮೆ ಒಳಗೆ ಬಂದ್ರೆ ಭಾರಿ ಒಳ್ಳೆ ಇದು ಆದ್ರಿ, ಸುಶಕ್ತ ಒಳ್ಳೆ ಇದು ಅಭಿಪ್ರಾಯ. ಅಂದ್ರೆ ಈಗ ಬೇರೆ ರೈತರಿಗೆ ಬೇರೆ ಬೆಳೆ ಮಾಡೋದ್ರ ಜೊತೆಗೆ ರೇಷ್ಮೆ ಕೂಡ ಮಾಡೋದು ಒಂದು ಒಳ್ಳೇದು ಅಂತ ಹೇಳ್ತೀರಿ? ಹಾ, ಭಾರಿ ಒಳ್ಳೇದು. ಹಾ, ರೇಷ್ಮೆ ಮಾಡೋದ್ರಿಂದ ಭಾರಿ ಒಳ್ಳೇದಾಕ, ಅವರು ಭಾರಿ ಅದ್ಭುತ ಬೆಳೆ ರೀ. ಅದು ಭಾಳ ಪ್ರತಿ 2 ತಿಂಗಳು ಬಂದೇ ಬರ್ತಾರೆ ಸರ್, ಮತ್ತು ಕಡಿಮೆ ಜನದಾಗೆ ಅದು 100,000 ರೊಕ್ಕ ಎಣಿಸ್ತೇವೆ ನಾವು. ಈಗ ಉಳ್ಳಾಗಡ್ಡಿ 100,000 ರೂಪಾಯಿ ಮಾಲ್ ತೊಗೋಬೇಕಾದ್ರೆ ನಾವು ಅದಕ್ಕೆ ಒಂದು 100 ಆಳು ಬೇಕ್ರಿ. 100,000 ಮಾಲ್ ನಾವು ಉಳ್ಳಾಗಡ್ಡಿ ಬೆಳಿಬೇಕಾದ್ರೆ 100 ಆಳು ಬೇಕು ಅದಕ್ಕೆ. ಅಂದ್ರೆ 100 ಒಂದು ದಿವಸಕ್ಕೆ ಅಲ್ರಿ, ದಿವಸ 10-10 ಅಂತ ಹಿಡಿದು 100 ಆಳು ಬೇಕು ಅದಕ್ಕೆ. ಇದು ಭಾಳ ಆದ್ರೆ 20 ಆಳನಾಗೆ ನಾವು 1,00,000 ರೂಪಾಯಿ ಮಾಲ್ ತೆಗಿತೀನಿ ಬರೀ 20 ಆಳನಾಗ. ನೋಡ್ರಿ, ಕೇಳಿ ರೈತರೇ, ಈ ಒಂದು ಕಡಿಮೆ ವೆಚ್ಚದಲ್ಲಿ ರೇಷ್ಮೆ ಒಂದು ಒಳ್ಳೆಯ ಆದಾಯ ತಂದು ಕೊಡುತ್ತದೆ ಅಂತ ನಮ್ಮ ರೈತರಾದ ನಿಂಗೊಂಡ ಬೈಚಬಾಳ್ ಅವರು ಹೇಳ್ತಾ ಇದ್ದಾರೆ. ತಾವು ಬೇರೆ ಬೆಳೆ ಬೆಳೆಯೋದ್ರ ಜೊತೆಗೆ ರೇಷ್ಮೆ ಕೂಡ ಬೆಳೆದ್ರೆ ತಮಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು ಅಂತ ಅವ್ರ ಮಾತಿನಿಂದ ತಿಳಿದು ಬರ್ತದೆ. ನಿಂಗೊಂಡ ಬೈಚಬಾಳ್ ಅವರೇ, ಇದುವರೆಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದ ಕೃಷಿ ಅನುಭವಿ ನಿಂಗೊಂಡ ಬೈಚಬಾಳ್ ಅವರೊಂದಿಗೆ ರೇಷ್ಮೆ ಕೃಷಿ ಕುರಿತು ಸಂದರ್ಶನ ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದೀಗ ಒಂದು ಪ್ರಕಟಣೆ. ವಿಜಯಪುರದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಿಂದ ಬಂದಿರುವ ಪ್ರಕಟಣೆ ಇಲ್ಲಿದೆ. ಬೆಂಗಳೂರಿನ ಭಾರತೀಯ ಸ್ಟೇಟ್ ಬ್ಯಾಂಕ್ನಿಂದ ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳಿಗಾಗಿ ಅರ್ಹ ಮಾಜಿ ಸೈನಿಕರ ಕುರಿತ ಮಾಹಿತಿ ಕೇಳಲಾಗಿದೆ. ಇಲಾಖೆಯು ಮಾಜಿ ಸೈನಿಕರ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿದ್ದು ಅದನ್ನು ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಲಾಗಿದೆ. ಅಭ್ಯರ್ಥಿಗಳು ಈ ಪಟ್ಟಿಯನ್ನು ಪರಿಶೀಲಿಸಿ ಸ್ಪಷ್ಟೀಕರಣ ಪಡೆದುಕೊಳ್ಳಲು ಅಕ್ಟೋಬರ್ 25 ಮತ್ತು 26ರಂದು ಅವಕಾಶ ಕಲ್ಪಿಸಲಾಗಿದ್ದು ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ಉಪನಿರ್ದೇಶಕರು ಮನವಿ ಮಾಡಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಇದೀಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ. ಚಿಟಗೇರಿಯ ಚನ್ನಬಸಪ್ಪ ಚಿಕ್ಕಪ್ಪ ಮಾಳಗಿ ಮತ್ತು ತಂಡದವರಿಂದ ಮೈಲಾರ ನಿಂಗನ ಪದಗಳು. ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಾಳಿನ ಸ್ವಚ್ಛನೆ ಕುರಭೂತಿ ಬೈಲಾಗು ನಮ ಶಿವನೆ ಬಂದಿಯ ಮುಡದು ಬರುತ್ತಾನ ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಾಳಿಯ ಸ್ವಚ್ಛನೆ ಕುರಭೂತಿ ಬೈಲಾಗು ನಮ ಶಿವನೆ ಬನ್ನಿಯ ಮುಡದು ಬರುತ್ತಾನ ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಾಳಿಯ ಕರಿಯಲ್ದ ಪುರ ಬಿಟ್ಟು ಕಾಣಿಕದ ಕಟ್ಟಿಗೆ ಬಂದ ಮರುನಮಿ ಕಾಣಿಕ ಹೇಳುತ್ತಾನ ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಾಳಿಯ ಕರಿಯಲ್ದ ಕಟ್ಟಿ ಬಿಟ್ಟು ಕಾಣಿಕದ ಕಟ್ಟಿಗೆ ಬಂದ ಮರುನಮಿ ಕಾಣಿಕ ಹೇಳುತ್ತಾನ ಬರಿ ಬಾಗಲಾಗ ಇಡಿರೋ ಮೋಜಿನ ಕಾಳಿಯ ಮರನಾಮಿ ಕಾಣಿ ಕಾಯೇಳನ ಗುಡುದಯ್ಯ ನುಡಿ ಇಳಿ ಮಟುಕ ಬರುತ್ತಾನ ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಾಳಿಯ ಮರನಾಮಿ ಕಾಣಿ ಕಾಯೇಳನ ಗುಡುದಯ್ಯ ಕುರಬುತಿ ಮಾಳವನ ತರಾಲೋದ ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಾಳಿಯ ಆಗಿರಿಯೋ ಈ ಗಿರಿಯೋ ಎಪ್ಪತ್ತೇಳು ಗಿರಿಯೋ ಮೇಲಾಗಿರಿ ಯಾರು ಪೂನಳ್ಳು ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಾಳಿಯ ಮೇಲೇನೆ ಏ ಗಿರಿಯ ಹರ್ಪ್ನಳಿ ಮೈಲಾರದಾಗ ಸ್ವಾಮಿ ನಿಂಗಣ್ಣವರ ಗೊಂಟ ಬರಿ ಬಾಗಲಾಗ ಇಡಿರೋ ಮೋಜಿನ ಕಾಳಿಯ ಅಂಗಾರದರ ಪೂರ ಸಿಂಗರದ ಸೇವಾರ ಅಂಗರದ ಪೂರ ಹರು ಪೂರ ಬರಿ ಬಾಗಲಾಗ ಇಡಿರೋ ಮೋಜಿನ ಕಾಳಿನ ಅಂಗಾರ ಬಾರಾದೆ ಪೂರಾ ಹತ್ಮಳಿ ಮೈಲಾರದಾಗ ಪುಂಡೆ ನಿಂಗಣ್ಣವರ ಗೊಂಟ ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಳಿಯ ಅಂಗಾರಾದೆ ಪೂರಾ ಹತ್ಮಳಿ ಮೈಲಾರದಾಗ ಪುಂಡೆ ಮುದಿಮಲ್ಲವರ ಗೊಂಟ ಬರಿ ಬಾಗಲ್ದಾಗ ಇಡಿರೋ ಮೋಜಿನ ಕಳಿಯ ದಬ್ಬಣುದ ಮುಂಬಾರ ದಬ್ಬಣುದ ಇಂಬಾರ ದಬ್ಬಳ್ಳಿಗಾರ ಗುಡುದಯ್ಯ ದೊರೆ ಬಾಗಲ್ದಾಗ ಇಡಿಯೋ ಮೋಜಿನ ಕಳಿಯ ದಬ್ಬಳ್ಳಿ ಏಗಾರ ಗುಡುದಯ್ಯನು ಬರಿ ಒಳಗ ಗೆದ್ದೋ ಹೋದವರು ಶರುಣಾರು ದೊರೆ ಬಾಗಲ್ದಾಗ ಇಡಿಯೋ ಮೋಜಿನ ಕಳಿಯ ಚೂಜಿಯ ಮುಂಬಾರ ಚೂಜಿಯ ಇಂಬಾರ ಚೂಜೂಳಿಗಾರ ಮುದಿ ಮಲ್ಲ ದೊರೆ ಬಾಗಲ್ದಾಗ ಇಡಿಯೋ ಮೋಜಿನ ಕಳಿಯ ಚೂಜೂಳಿಯೇಗಾರ ಮುದಿ ಮಲ್ಲನ ಬಲಿ ಒಳಗ ಚಾಚಿ ಓದವರು ಶರುಣಾರು ದೊರೆ ಬಾಗಲ್ದಾಗ ಇಡಿರೋ ಮೋಜಿನ ಕಳಿಯ ಮೈ ಕರ್ಮಲ್ಲ ಧೂಳು ಬಳ್ಳೋ ಈ ಬಳ್ಳು ಎಬ್ಬೆತ್ರೋ ರಸಬಳ್ಳು ತೆಗ್ಗಿನ ಗೈತ ಚಿಗುಟೇರಿ ತನ್ನ ತೆಗ್ಗಿನ ಗೈತು ಚಿಗಟೇರಿ ಗ್ರಾಮದ ಒಳಗ ಸ್ವಾಮಿ ನಾರಂದಾನ ಅನುದಾನ ತನ್ನ ತೆಗ್ಗಿನಾಗೆ ಐತ್ರಿ ಚಿಗಟೇರಿ ಗ್ರಾಮದೊಳಗ ಸ್ವಾಮಿ ನಾರಂದಾನ ಅನುದಾನೋ ತನ್ನ ಮುತ್ತಿನ ಗದ್ದಿಗೆ ಮುರಿದು ಗದ್ದಿಗೆ ಮಾಡಿ ಜಾಣ ಯಗ್ಗಣ್ಣ ಕೊಳೋಲಾಕಿ ತನ್ನ ಜಾಣ ಯಗ್ಗಣ್ಣ ಕೊಳೋಲಾಕಿ ತನ್ನ ಮತ್ತೆ ಸೋಹೆನ್ನೀರೋ ಉತ್ತ ನನ್ನಯ್ಯಾಗ ಸುತ್ತೋಳಾಲು ಕಸಲುವಾನೋ ತನ್ನ ಯೋಳಾಲು ಕಾಸಲವ ಮೈಲರು ದೇವ ಬಿಚ್ಚಿದ ಬಗ್ಗೆವ ಕೊಡುತ್ತಾನ ತನ್ನ ಬಿಚ್ಚಿದ ಬಗ್ಗೆವ ಕೊಡುತ್ತಾನ ತನ್ನ ಎದ್ದಾನೋ ನಮ ಸ್ವಾಮಿ ಎಳಮೀಸಿ ತಿರವೂತ ಕಾಲಾಳ ಗಗ್ರ ಕೊಡಬೂತ ತನ್ನ ಗಗ್ಗರ ಕೊಡವತ ಮೈಲರು ದೇವ ಮಜ್ಜನ ಬಾವಿಗೆ ಸಾಗುತ್ತಾನ ತನ್ನ ಮಜ್ಜನ ದೇವ ಬಾವಿಗೆ ಸಾಗ್ಯಾನ ಏಳು ಕೋಟಿ ಜಳಕಾವ ತಾನು ಮಾಡುತ್ತಾನ ತನ್ನ ಜಳಕಾವ ತಾನೇನು ಮಾಡ್ಯಾನ ಏಳು ಕೋಟಿ ಗೀರ ಗಂಧಾವ ಧರಿಸ್ಯಾನ ತನ್ನ ಹೀರೇನೇ ಗಂಧಾವ ದರ್ಶನ ಮೈಲರ ನಿಂಗ ಅಣಿತುಂ ಭಂಡಾರ ಬಳು ಕಂದ ತನ್ನ ಅಣಿತುಂಬ ಭಂಡಾರ ಬಳಕಂಡ ನೋಡಿರು ಕೈಯಗತ್ರ ಸೂಲ ಇಡುದಾನ ತನ್ನ ಕೈಯಗತ್ರ ಸೂಲ ಹಿಡ್ಕಂಡ ನೋಡಿರು ಡೋಣಿ ಡಂಬ್ರಾವೋ ಯಾಗಲೀಗ ತನ್ನ ಡಂಬ್ರಿಗ ಹೊಡೆದಾನ ಏಳು ಕೋಟಿ ನಂದಾನು ಎಲ್ಲಿಗೆ ನಾನ ಹೋಗಬೇಕ ತನ್ನ ಎಲ್ಲಿಗೆ ನಾನ ಹೋಗಬೇಕ ತನ್ನ ಎಲ್ಲಿಗೆ ಹೋಗಬಾರದು ಎಲ್ಲಿಗೆ ಬಿಡಬಾರದು ದೇಶದ ಮ್ಯಾಗ ಹೋಗಬೇಕು ತನ್ನ ದೇಶದ ಏನಲೆ ಹೋಗಬೇಕು ಅಂದೇಳಿ ಮಡದಿ ಗಂಗವ್ಗ ಹೇಳುತ್ತಾನ ತನ್ನ ಬಾಬಾರೇ ಶ್ರೀಗಂಗಾ ನಾನೊಂದು ಹೇಳತೀನಿ ಹೇಳಿಯ ಕೇಳದುಳಿತೀಯ ತನ್ನ ಹೇಳಿಯೇ ಕೇಳ ದುಳಿತಿಯೇ ಶ್ರೀಗಂಗಾ ಭಕ್ಸ ಭಂಡಾರ ವರಗಿಡಿಯೇ ತನ್ನ ಭಕ್ಸನೇ ಭಂಡಾರ.